ಸುರೇಶ್, ಅರ್ಜೆಂಟ್ ಆಗಿ ನನ್ ಮಗಳ ಆಧಾರ್ ಕಾರ್ಡ್ ಮಾಡಿಸ್ಬೇಕು, ಮತ್ತೆ ನನ್ ಆಧಾರ್ ಕಾರ್ಡ್ ಅಲ್ಲಿ ಅಡ್ರೆಸ್ ಕೂಡ ಚೇಂಜ್ ಮಾಡಿಸ್ಬೇಕು. ಅಷ್ಟೇನಾ? ನಮ್ಮ ಅಂಚೆ ಕಚೇರಿಗೆ ಭೇಟಿ ಕೊಟ್ರೆ ಆಯ್ತಪ್ಪ. ಏನು, ಅಂಚೆ ಕಚೇರಿನ? ಹೌದು, ನಿಮ್ಮ ಮನೆ ಹತ್ತಿರ ಇರೋ ಆಧಾರ್ ನೋಂದಣಿ ಸೌಲಭ್ಯವಿರುವ ಅಂಚೆ ಕಚೇರಿಗೆ ಹೋಗಿ ಹೊಸ ಆಧಾರ್ ಕಾರ್ಡ್ ಮಾಡಿಸಬಹುದು, ಮತ್ತು ಹಾಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಮನೆ ವಿಳಾಸ ಮತ್ತು ಮೊಬೈಲ್ ನಂಬರ್ ಅನ್ನು ಕೂಡ ಅಗತ್ಯವಾದ ದಾಖಲೆಗಳೊಂದಿಗೆ ಬದಲಾಯಿಸಬಹುದು. ಹೌದಾ, ಹಾಗಾದ್ರೆ ಇವಾಗ್ಲೇ ಹೊರಟೆ ನಾನು. ಆಧಾರ್ ನೋಂದಣಿ ಹಾಗೂ ನವೀಕರಣಕ್ಕಾಗಿ ಆಧಾರ್ ನೋಂದಣಿ ಸೌಲಭ್ಯವಿರುವ ಹತ್ತಿರದ ಅಂಚೆ ಕಚೇರಿಗೆ ಇಂದೇ ಭೇಟಿ ಕೊಡಿ. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿಬಾಲ್. ಹಾಲಮ್ಮ ಕೆರೂಡಿ ಕ್ಯಾನ್ಸರ್ ಆಸ್ಪತ್ರೆ ಬಾಗಲಕೋಟೆ. ಲೀನಿಯರ್ ಎಕ್ಸಿಲರೇಟರ್, ಬ್ರೇಕಿಥೆರಪಿ, ರೇಡಿಯೋಥೆರಪಿ, ಕೀಮೋಥೆರಪಿಯೊಂದಿಗೆ ತಜ್ಞ ವೈದ್ಯರಿಂದ ಕ್ಯಾನ್ಸರ್ ಚಿಕಿತ್ಸೆ. ಕೆರೂಡಿ ಹೃದಯ ರೋಗ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿಂದ ಎಂಜಿಯೋಗ್ರಾಮ್, ಎಂಜಿಯೋಪ್ಲಾಸ್ಟಿ, ಸ್ಟೆಂಟಿಂಗ್ ಹಾಗೂ ಹೃದಯ ರೋಗ ಶಸ್ತ್ರಚಿಕಿತ್ಸೆಗಳು ಕೈಗೆಟುಕುವ ದರದಲ್ಲಿ. ಆರೋಗ್ಯ ಕರ್ನಾಟಕ, ಆಯುಷ್ಮಾನ್ ಭಾರತ್ ಕಾರ್ಡು ಹೊಂದಿದವರಿಗೆ ಉಚಿತ ಚಿಕಿತ್ಸೆ. ಸಂಪರ್ಕಿಸಿರಿ ಕ್ಯಾನ್ಸರ್ ಆಸ್ಪತ್ರೆ 08354297033, ಹೃದಯ ರೋಗ ಆಸ್ಪತ್ರೆ 09713333. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗದಲ್ಲಿ ಮೊದಲಿಗೆ ಸೋಯಾ, ಅವರೆ ಹಾಗೂ ಹತ್ತಿ ಬೆಳೆಗಳಿಗೆ ಬರುವ ಪ್ರಮುಖ ರೋಗಗಳು ಹಾಗೂ ನಿರ್ವಹಣೆ ಕುರಿತು ಡಾಕ್ಟರ್ ಪಿವಿ ಪಾಟೀಲ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ರಾಮೇಶ್ವರ್ ಶಿರ್ಬಡಗಿ. ಇವತ್ತಿನ ದಿವಸ ಸೋಯಾ ಅವರೆ ಹಾಗೂ ಹತ್ತಿಯಲ್ಲಿ ಬರ್ತಕ್ಕಂಥ ಪ್ರಮುಖ ರೋಗಗಳು ಏನೇನದವು ಮತ್ತು ಅವುಗಳ ನಿರ್ವಹಣೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ತಾವು ತಿಳಿಸ್ತಾ ಇದ್ದಾರಲ್ಲ. ಮೊದಲಿಗೆ ಈ ಸೋಯಾ ಅವರಿಗೆ ಬರ್ತಕ್ಕಂತಹ ಪ್ರಮುಖ ರೋಗಗಳು ಯಾವುದವು ತಿಳಿಸ್ಕೊಡ್ತೀರಿ? ಈ ಸೋಯಾ ಅವರೇ ಬೆಳೆ ನಮ್ಮ ರಾಜ್ಯದ ಪ್ರಮುಖವಾದಂತಹ ಒಂದು ಎಣ್ಣೆಕಾಳು ಬೆಳೆಯಾಗಿದೆ. ಇದನ್ನ ಸುಮಾರು ನಮ್ಮ ರಾಜ್ಯದಲ್ಲಿ 2.5-3 ಲಕ್ಷ ಹೆಕ್ಟೇರ್ ಪ್ರದೇಶದೊಳಗೆ ಬೆಳೀತಾ ಇದ್ದಾರೆ. ಪ್ರಮುಖವಾಗಿ ಇದನ್ನ ಉತ್ತರ ಕರ್ನಾಟಕದ ಬೆಳಗಾವ್, ಧಾರವಾಡ, ಹಾವೇರಿ ಹಾಗೂ ಬಾಗಲಕೋಟೆ ಜಿಲ್ಲೆಗಳಲ್ಲಿ ಪ್ರಮುಖವಾಗಿ ಬೆಳೀತಕ್ಕಂಥ ಈ ಬೆಳೆಗೆ ಅನೇಕ ರೋಗಗಳು ಬರ್ತಕ್ಕಂಥದ್ದನ್ನ ನಾವು ಈಗಾಗಲೇ ಕಾಣ್ತಾ ಇದ್ದೇವೆ. ಇದರಲ್ಲಿ ಪ್ರಮುಖವಾಗಿ ನಮ್ಮ ರಾಜ್ಯದಲ್ಲಿ ಬೆಳೀತಕ್ಕಂಥ ಒಂದು ಸೋಯಾ ಅವರಿಗೆ ಮುಖ್ಯವಾಗಿ 3-4 ರೋಗಗಳು ಬಹಳ ಮುಖ್ಯವಾದಂತಹದ್ದು. ಅದರಲ್ಲಿ ಬೀಜ ಮತ್ತು ಸಸಿಕೊಳೆ ರೋಗ ಮತ್ತು ಬುಡಕೊಳೆ ರೋಗ, ನಂತರ ತುಕ್ಕು ರೋಗ ಮತ್ತು ಎಲೆಚುಕ್ಕಿ ರೋಗ, ಇವು ಬಹಳ ಪ್ರಮುಖವಾದಂತಹ ರೋಗಗಳಾಗಿವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇನ್ನ ಈ ಬೀಜ ಮತ್ತು ಸಸಿಕೊಳೆ ರೋಗ ಏನಂದ್ರಲ್ಲ, ಮತ್ತೆ ಇವು ಯಾವಾಗ ಮತ್ತ ಹೆಂಗ ಇವು ಬೆಳೆಗೆ ನಾಶ ಮಾಡ್ತಾವ ಅಂತೀರಿ? ಈ ಒಂದು ಬೀಜ ಮತ್ತು ಸಸಿಕೊಳೆ ರೋಗ, ಈ ಒಂದು ರೋಗದ ರೋಗಾಣುಗಳು ಬೀಜದ ಮೇಲ್ಭಾಗ ಮತ್ತು ಮಣ್ಣಿನಲ್ಲಿ ಕೂಡ ವಾಸವಾಗಿರ್ತಾವು. ಇವು ಬಿತ್ತಿದ ತಕ್ಷಣ ಬೀಜಗಳಿಗೆ ತಗುಲಿ ಮೊಳಕೆ ಉಳಿತಾವ ಪ್ರಮಾಣವನ್ನ ಸಾಕಷ್ಟು ಕಡಿಮೆ ಮಾಡ್ತಾವು ಮತ್ತು ಸಸಿಗಳ ಬೆಳವಣಿಗೆ ಕೂಡ ಕುಂಠಿತವಾಗ್ತಕ್ಕಂಥದ್ದನ್ನ ನಾವು ಕಾಣಬಹುದು. ಈ ಒಂದು ರೋಗ ತಗುಲಿದ ಸಸಿಗಳ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ನಂತರ ಪೂರ್ಣ ಒಣಗಿ ಸಾಯುವುದನ್ನ ಕೂಡ ನಾವು ನೋಡಬಹುದು. ಮತ್ತ ಈ ಬೀಜ ಮತ್ತ ಸಸಿಕೊಳೆ ರೋಗನ ಯಾವ ರೀತಿ ಹತೋಟಿ ಮಾಡಬಹುದು ಅಂತೀರಿ? ಈ ಒಂದು ಬೀಜ ಮತ್ತು ಸಸಿಕೊಳೆ ರೋಗಗಳನ್ನ ಹತೋಟಿಗೆ ಮಾಡಲಿಕ್ಕೆ ಮುಖ್ಯವಾಗಿ ನಾವು 3-4 ಕ್ರಮಗಳನ್ನ ಅನುಸರಿಸಬೇಕಾಗುತ್ತೆ. ಪ್ರಮುಖವಾಗಿ ಪ್ರತಿ ವರ್ಷ ನಾವು ಸೋಯಾ ಅವರೆಯನ್ನ ಒಂದೇ ಕ್ಷೇತ್ರದಲ್ಲಿ ಬೆಳೆಯದೆ ಬೆಳೆಯನ್ನ ಬೇರೆ ಬೆಳೆಗಳಿಂದ ಕಾಲ್ಗೈ ಮಾಡತಕ್ಕಂಥದ್ದು ಬಹಳ ಮುಖ್ಯ. ಇದು ಮೊದಲನೇದು. ಎರಡನೇದು, ನಾವು ಪರೀಕ್ಷಿಸತಕ್ಕಂತ ಬೀಜಗಳನ್ನ ಮಾತ್ರ ಉಪಯೋಗಿಸ್ಬೇಕು. ಬಿತ್ತನೆಗಿಂತ ಮೊದಲು ಬೀಜಗಳ ಮೊಳಕೆ ಪ್ರಮಾಣವನ್ನ ಪರೀಕ್ಷಿಸಿ ಹೆಚ್ಚು ಕಡಿಮೆ 85-90% ಪ್ರಮಾಣದ ಮೊಳಕೆ ಪ್ರಮಾಣ ಇದ್ದಂತ ಪ್ರಮಾಣೀಕರಿಸಿದ ಬೀಜಗಳನ್ನ ಮಾತ್ರ ನಾವು ಬಿತ್ತನೆಗೆ ಉಪಯೋಗಿಸತಕ್ಕಂಥದ್ದು ಬಹಳ ಮುಖ್ಯ. ಇದರ ಜೊತೆಗೆ ಮುಖ್ಯವಾಗಿ ಬೀಜೋಪಚಾರ ಮಾಡತಕ್ಕಂಥದ್ದು. ಈ ಬೀಜೋಪಚಾರ ಮಾಡಲಿಕ್ಕೆ ನಾವು ಶಿಲೀಂದ್ರನಾಶಕಗಳನ್ನಾದರೂ ಉಪಯೋಗ ಮಾಡಬಹುದು ಅಥವಾ ಜೈವಿಕ ಶಿಲೀಂದ್ರನಾಶಕಗಳನ್ನು ಕೂಡ ಉಪಯೋಗ ಮಾಡತಕ್ಕಂಥದ್ದು ಒಳ್ಳೆಯದು. ಬಿತ್ತನೆಯ ಪೂರ್ವದಲ್ಲಿ ಪ್ರತಿ ಕಿಲೋಗ್ರಾಂ ಸೋಯಾ ಅವರೆ ಬೀಜಕ್ಕೆ 3 ಗ್ರಾಂ ವೈಟವ್ಯಾಕ್ಸ್ ಪವರ್, ಇದನ್ನ ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 3 ಗ್ರಾಂನಂತೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬೇಕು. ಒಂದು ವೇಳೆ ನಾವು ಈ ರಾಸಾಯನಿಕ ಬೇಡ ಅಂದ್ರೆ ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 10 ಗ್ರಾಂ ಟ್ರೈಕೋಡರ್ಮ, ಇದನ್ನ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಆಗ್ಬಹುದು ಅಥವಾ ನಮ್ಮ ವಿಶ್ವವಿದ್ಯಾಲಯದ ಸಾವಯವ ಸಂಸ್ಥೆಯಲ್ಲಿ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಉತ್ಪಾದನೆ ಮಾಡ್ತಾ ಇದ್ದಾರೆ. ಇಲ್ಲಿ ಈ ಒಂದು ಟ್ರೈಕೋಡರ್ಮ ಹರ್ಜಿಯಾನಮ್ ಅಥವಾ ಟ್ರೈಕೋಡರ್ಮ ವಿರಿಡೆ ಅಂತಕ್ಕಂತ ಎರಡು ಶಿಲೀಂಧ್ರ ಜೈವಿಕ ಶಿಲೀಂಧ್ರಗಳನ್ನ ಪ್ರತಿ ಕಿಲೋ ಬೀಜಕ್ಕೆ 10 ಗ್ರಾಂ, ಇದನ್ನು ದಯವಿಟ್ಟು ನೆನ್ಪಿಟ್ಕೊಳ್ಬೇಕು. ಇದು 4 ಗ್ರಾಮ್ 6 ಗ್ರಾಮ್ ಅಲ್ಲ, 10 ಗ್ರಾಂ ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 10 ಗ್ರಾಂನಂತೆ ಇದನ್ನ ನೀವು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದಲ್ಲಿ ಈ ಒಂದು ಸಸಿ ಕೊಳೆ ಅಥವಾ ಬುಡಕೊಳೆ ರೋಗಗಳನ್ನ ಸಾಕಷ್ಟು ಪ್ರಮಾಣದಲ್ಲಿ ಹತೋಟಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಈ ಬುಡಕೊಳೆ ಅಥವಾ ಬೇರುಕೊಳೆ ರೋಗ ಅಥವಾ ಈ ಬಿಳಿ ಬೂಸ್ಟ್ ರೋಗ ಏನಂತಾರಲ್ರಿ, ಅದರ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಿ? ಆಯ್ತ್ರಿ. ನೋಡಿ, ಸಾಮಾನ್ಯವಾಗಿ ಈ ಉಷ್ಣವಲಯದೊಳಗ ಬರೋ ಈ ಒಂದು ರೋಗ ಸಮಶೀತೋಷ್ಣ ವಲಯದೊಳಗ ಉಷ್ಣತೆ ಪ್ರಮಾಣ ಹೆಚ್ಚಾಗಿ ಅದರ ಹೆಚ್ಚಿನ ಪ್ರಮಾಣದೊಳಗ ಬರ್ತದ್ರಿ. ಈ ರೋಗದ ಸೋಂಕು ಸಸಿಗಳ ಹಂತದಲ್ಲಿದ್ದಾಗ ಬಂದ್ರ ಸಸಿಗಳ ಬೆಳವಣಿಗೆ ಕುಂಠಿತಗೊಂಡು ಎಲೆಗಳೆಲ್ಲ ಹಳದಿಯಾಗಿ ಒಣಗಿ ಸಾಯುವುದನ್ನ ನಾವು ನೋಡಬಹುದು. ಅಂತ ಸಸಿಗಳನ್ನ ನಾವು ಕಿತ್ತು ನೋಡಿದ್ರೆ ಬುಡಭಾಗದ ಕಾಂಡದ ಮೇಲೆ ಬಿಳಿ ಬಣ್ಣದ ಶಿಲೀಂಧ್ರ ಬೆಳೆದಿರುವುದನ್ನು ಕೂಡ ನಾವು ನೋಡಬಹುದು. ನಂತರ ಕಂತು ಬಣ್ಣದ ಸಾಸಿವೆ ಕಾಳಿನಂತ ಶಿಲೀಂಧ್ರದ ತುಂಡುಗಳನ್ನು ಕೂಡ ಆ ಒಂದು ಬೇರುಗಳ ಸುತ್ತಲ ನಾವು ಇರುವುದನ್ನ ನಾವು ನೋಡಬಹುದು. ಈ ರೋಗ ಪ್ರಮುಖವಾಗಿ ಈ ಒಂದು ಶಿಲೀಂಧ್ರ ಏನಿರುತ್ತೆ ಇದು ಮಣ್ಣಿನೊಳಗ ವಾಸವಾಗಿರುತ್ತೆ ಯಾವಾಗ್ಲೂ. ಮತ್ತು ಇದ್ರ ಜೊತೆಗೆ ಈ ಒಂದು ಸ್ಲಿರೋಷಿಯಂ ಅಂತಕ್ಕಂತ ಶಿಲೀಂಧ್ರ ಏನಿದೆ ಈ ಬುಡಕೊಳೆ ರೋಗಕ್ಕೆ ಕಾರಣ ಆಗಿದೆ. ಇದು ಸೋಯಾ ಅವರೇ ಅಲ್ಲದೆ ಸುಮಾರು ಬೆಳೆಗಳಿಗೂ ಕೂಡ ಇದು ಹೋಗುದನ್ನ ನಾವು ನೋಡಬಹುದು. ಇದು ಕ್ಷೇತ್ರ ಬೆಳೆ ಇರ್ಬೋದು, ತೋಟಗಾರಿಕೆ ಬೆಳೆ ಇರ್ಬೋದು, ಈ ಎಲ್ಲಾ ಬೆಳೆಗಳಿಗೂ ಈ ಒಂದು ಬುಡಕೊಳೆ ರೋಗ ತಗಲ್ತಕ್ಕಂತಹದ್ದನ್ನ ನಾವು ನೋಡಬಹುದು. ಈ ರೋಗ ತರುವ ರೋಗಾಣು ಎಲ್ಲಿ ವಾಸವಾಗಿರ್ತದ ಅನ್ನೋದ್ರ ಬಗ್ಗೆ ತಿಳಿಸ್ತೀರಿ? ಈ ಒಂದು ರೋಗದ ತರ್ತಕ್ಕಂತ ಶಿಲೀಂಧ್ರ ಏನಿದೆ ಸ್ಲಿರೋಷಿಯಂ ರಾಲ್ಪ್ಸಾಯ್ ಅಂತಕ್ಕಂತ ರೋಗಾಣು, ಇದು ಮುಖ್ಯವಾಗಿ ಇದು ಮಣ್ಣಿನಲ್ಲಿ ಇರ್ತದೆ, ಬೀಜದ ಮೇಲೆ ಇರೋದಿಲ್ಲ. ಇದು ಮಣ್ಣಿನಲ್ಲಿ ಯಾವಾಗ್ಲೂ ಇರ್ತದೆ ಮತ್ತು ಸಾಕಷ್ಟು ವರ್ಷಗಳವರೆಗೆ ಇದು ಮಣ್ಣಿನಲ್ಲಿ ವಾಸವಾಗಿರೋದ್ರಿಂದ ಇದನ್ನ ನಾವು ಹತೋಟಿ ಮಾಡಲಿಕ್ಕೆ ಬೇರೆ ಬೇರೆ ಕ್ರಮಗಳನ್ನ ನಾವು ಅನುಸರಿಸಬೇಕಾಗತ್ತೆ. ಇನ್ನ ಹತೋಟಿ ಯಾವ ರೀತಿ ಮಾಡ್ಬೇಕಂತೀರಿ? ರೋಗದ ಹತೋಟಿಯನ್ನ ನಾವು 3-4 ವಿಧಾನಗಳಿಂದ, ಈಗಾಗಲೇ ನಾನು ಬೀಜ ಮತ್ತು ಸಸ್ಯಕೊಳೆ ರೋಗ ಯಾವ ರೀತಿ ಹೇಳಿದೆ, ಈ ಒಂದು ಬುಡಕೊಳೆ ರೋಗಗಳಿಗೂ ಕೂಡ ನಾವು ಪ್ರಮುಖವಾಗಿ ಈ ಒಂದು ಬೆಳೆಯನ್ನ ಸೋಯಾ ಅವರೇ ಬೆಳೆತಕ್ಕಂತ ಹೊಲವನ್ನ ನಾವು ಬೇರೆ ಬೆಳೆಗಳಿಂದ ಆವರ್ತನೆ ಮಾಡಿದ್ರೆ ಬಹಳ ಒಳ್ಳೆಯದು. ಈ ಆವರ್ತನೆಗಾಗಿ ನಾವು ಮುಖ್ಯವಾಗಿ ಗೋವಿನ ಜೋಳ, ಜೋಳ ಅಥವಾ ಸಜ್ಜೆ ಈ 3 ಬೆಳೆ ನಂತರ ನಾವು ಈ ಒಂದು ರೋಗಕ್ಕೆ ಬರದೇ ಇರೋದ್ರಿಂದ ಈ 3 ಒಂದು ಬೆಳೆಗಳನ್ನ ನಾವು ಬೆಳೆ ಪರಿವರ್ತನೆಗೆ ಉಪಯೋಗಿಸ್ತಕ್ಕಂಥದ್ದು ಬಹಳ ಮುಖ್ಯ. ಮತ್ತು ಇದರ ಜೊತೆಗೆ ನಾವು ಬೀಜೋಪಚಾರ ಮಾಡತಕ್ಕಂಥದ್ದು ಬಹಳ ಮುಖ್ಯ. ವೈಟಾವ್ಯಾಕ್ಸ್ ಪವರ್ 3 ಗ್ರಾಮು ಅಥವಾ ಟ್ರೈಕೋಡರ್ಮ ಜೈವಿಕ ಶಿಲೀಂಧ್ರ ನಾಶಕವನ್ನು 10 ಗ್ರಾಂ ಪ್ರತಿ ಕಿಲೋ ಬೀಜಕ್ಕೆ ಉಪಯೋಗಿಸಿ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡತಕ್ಕಂಥದ್ದು ಮುಖ್ಯವಾದಂತಹದ್ದು. ಮತ್ತು ಹೊಲದಲ್ಲಿ ಅಲ್ಲಲ್ಲಿ ಬರ್ತದೆ, ಮುಖ್ಯವಾಗಿ ಎಲ್ಲಾ ಒಂದು ಗಿಡಗಳಿಗೆ ಬರೋದಿಲ್ಲ, ಪ್ರಾರಂಭ ಹಂತದೊಳಗೆ ಅಲ್ಲಲ್ಲೇ ಒಂದೊಂದು ಬರೋದ್ರಿಂದ ಈ ಒಂದು ಸಸಿಗಳು ಎಲ್ಲೆಲ್ಲಿ ಸತ್ತಿರ್ತಾವೋ ಅಂತ ಸಸಿಗಳನ್ನ ಕಿತ್ತು ಅವುಗಳನ್ನ ಮಣ್ಣಿನಲ್ಲಿ ಹೂಳ್ತಕ್ಕಂಥದ್ದು ಬಹಳ ಒಂದು ಮುಖ್ಯವಾದಂತ ಕೆಲಸ. ಇನ್ನು ಎಲೆ ಚುಕ್ಕೆ ರೋಗ ಅಂತಂದ್ರಲ್ಲ, ಅದರ ಬಗ್ಗೆ ತಿಳಿಸ್ತೀರಿ? ಈ ಒಂದು ಎಲೆ ಚುಕ್ಕೆ ರೋಗ ಏನಿದೆ ಇದು ಈ JS 335 ಸಾಕಷ್ಟು ಪ್ರಮಾಣದಲ್ಲಿ ನಮ್ಮ ರೈತರು ಏನ್ ಬೆಳೀತಾ ಇದ್ದಾರೆ ಆ ಒಂದು ಬೆಳೆಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಕಾಣಿಸ್ಕೊಳ್ತಾ ಇದೆ. ಮಳೆ ಹೆಚ್ಚಾದಂತ ಸಂದರ್ಭದೊಳಗೆ ಈ ರೋಗದ ಪ್ರಮಾಣ ಸ್ವಲ್ಪ ಹೆಚ್ಚಾಗಿರತಕ್ಕಂಥದ್ದನ್ನು ಕೂಡ ನಾವು ನೋಡಬಹುದು. ಇದು ಕೂಡ ಒಂದು ಶಿಲೀಂಧ್ರದಿಂದ ಬರ್ತಕ್ಕಂತ ಒಂದು ರೋಗ ಆಗಿದೆ. ಮತ್ತೆ ಇದರ ಹತೋಟಿ ಹೆಂಗ್ ಮಾಡ್ಬೇಕಂತೀರಿ? ಈ ರೋಗ ಸರ್ಕೋಸ್ಪುರ ಸುಜಿನ ಅಂತಕ್ಕಂತ ಶಿಲೀಂಧ್ರ ಮತ್ತು ಕೊರಿನಿಸ್ಪುರ ಕ್ಯಾಶಿಕೋಲ ಅಂತಕ್ಕಂತ ಎರಡು ಶಿಲೀಂಧ್ರಗಳಿಂದ ಬರ್ತಕ್ಕಂತ ಎಲ್ಚುಕ್ಕೆ ರೋಗಗಳನ್ನ ನಾವು ನಮ್ಮ ರಾಜ್ಯದೊಳಗೆ ಬೆಳೆತಕ್ಕಂತ ಸೋಯಾ ಅವರಲ್ಲಿ ಕಾಣಬಹುದು. ಈ ಒಂದು ರೋಗದ ಹತೋಟಿಗಾಗಿ ನಾವು ಬೀಜೋಪಚಾರ ಈಗಾಗಲೇ ಹೇಳಿದ ಹಾಗೆ ಬೀಜೋಪಚಾರ ಮಾಡಬೇಕು. ಅದರ ಜೊತೆಗೆ ಬೆಳೆ ಹೂವಾಡ್ತಕ್ಕಂತ ಸಂದರ್ಭದಲ್ಲಿ ಅಥವಾ ಸಣ್ಣ ಕಾಯಿ ಇರ್ತಕ್ಕಂತ ಸಂದರ್ಭದೊಳಗೆ ನಾವು ಬೆಳೆಯನ್ನ ಪ್ರತಿ ಲೀಟರ್ ನೀರಿಗೆ 1 ml ಹೆಕ್ಸಾಕೋನೋಜೋಲ್ ಅಥವಾ 1 ml ಪ್ರೊಪಿಕೋನೋಜೋಲ್ ಅಂತಕ್ಕಂತ ಶಿಲೀಂಧ್ರ ನಾಶಕಗಳಿಂದ ಸಿಂಪರಣೆ ಮಾಡಿದರೆ ಖಂಡಿತವಾಗಿಯೂ ಈ ರೋಗವನ್ನ ಸಂಪೂರ್ಣವಾಗಿ ನಾವು ಹತೋಟಿ ಮಾಡಲಿಕ್ಕೆ ಸಾಧ್ಯ ಇದೆ. ಇನ್ನು ಈ ತುಕ್ಕು ರೋಗದ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಿ? ಬಹುಶಃ ನಮ್ಮ ಎಲ್ಲಾ ಸೋಯಾವರಿಯಲ್ಲಿ ಬೆಳೆತಕ್ಕಂತ ಸೋಯಾವರಿಗೆ ಮುಖ್ಯವಾಗಿ ಬರ್ತಕ್ಕಂತ ರೋಗ ಅಂದ್ರೆ ತುಕ್ಕು ರೋಗ. ಇದು ಸುಮಾರು 1994 ಇಸ್ವಿಯಿಂದ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಬೆಳೆತಕ್ಕಂತ ಒಂದು ಸೋಯಾ ಅವರೆಯಲ್ಲಿ ಮುಖ್ಯವಾಗಿ ಕಂಡು ಬಂದಿತ್ತು. ನಂತರ ಕ್ರಮೇಣ ಇವತ್ತಿನವರೆಗೂ ಕೂಡ ಪ್ರತಿ ವರ್ಷ ಬೆಳಗಾವಿ ಜಿಲ್ಲೆಯಲ್ಲಿ ಬೆಳೆತಕ್ಕಂಥ ಸೋಯಾ ಅವರೇ ಇರ್ಬೋದು, ಧಾರವಾಡದಲ್ಲಿ ಬೆಳೆತಕ್ಕಂಥ ಸೋಯಾ ಅವರೇ ಇರ್ಬೋದು, ಅಥವಾ ನಮ್ಮ ಒಂದು ಹಾವೇರಿ ಜಿಲ್ಲೆಯಲ್ಲಿ ಬೆಳೆತಕ್ಕಂಥ ಕೆಲವು ಕ್ಷೇತ್ರಗಳಲ್ಲಿಯೂ ಕೂಡ ಈ ಒಂದು ತುಕ್ಕು ರೋಗ ಬರ್ತಕ್ಕಂಥದ್ದನ್ನ ನಾವು ಕಾಣಬಹುದು. ಇನ್ನು ಈ ತುಕ್ಕು ರೋಗದ ಲಕ್ಷಣ ಹೆಂಗಂತಾರೆ? ಈ ರೋಗದ ಲಕ್ಷಣ ಹೆಚ್ಚಾಗಿ ನಮ್ಮ ಕ್ಷೇತ್ರ ಬೆಳೆದೊಳಗೆ ಏನಾಗುತ್ತೆ, ಬೆಳೆಯಲ್ಲಿ JS 335 ಆಗ್ಲಿ ಅಥವಾ JS 9305 ಅಂದ್ರೆ 93-5 ಅಂತಕ್ಕಂಥ ಎರಡು ತಳಿಗಳನ್ನ ಕೆಲವು ರೈತರು ಬೆಳೀತಾ ಇದ್ದಾರೆ. ಇನ್ನು ಈ ಎರಡೂ ತಳಿಗಳಲ್ಲಿ ಈ ಒಂದು ತುಕ್ಕು ರೋಗದ ಪ್ರಮಾಣ ಯಾವಾಗ್ಲೂ ಹೆಚ್ಚಿಗೆ ಇರುತ್ತೆ. ಇನ್ನು ಈ ಒಂದು ರೋಗದ ಪ್ರಮುಖ ಲಕ್ಷಣ ಏನಪ್ಪಾ ಅಂತಂದ್ರೆ, ಇದು ಹೆಚ್ಚಾಗಿ ಕ್ಷೇತ್ರದಲ್ಲಿ ಬೆಳೆ ಹೂವಾಡುವ ಹಂತದಲ್ಲಿ ಇದ್ದಾಗ ಅಥವಾ ಸಣ್ಣ ಕಾಯಿಗಳು ಬರತಕ್ಕಂತ ಸಂದರ್ಭದೊಳಗೆ ಮುಖ್ಯವಾಗಿ ಗಿಡದ ಕೆಳಗಿನ ಎಲೆಯೊಳಗೆ ಕೆಳಗಿನ ಭಾಗದೊಳಗೆ ಸಣ್ಣ ಸಣ್ಣ ಗುಳ್ಳೆಗಳ ರೂಪದಲ್ಲಿ ಇದು ಕಂಡು ಬರ್ತದೆ. ಕಂದು ಬಣ್ಣದ ಚುಕ್ಕಿಗಳು ಅಥವಾ ಗುಳ್ಳೆಗಳ ರೂಪದಲ್ಲಿ ಕಂಡು ಬರ್ತದೆ. ನಂತರ ಇದು ಕ್ರಮೇಣ ಮಧ್ಯದ ಭಾಗದ ಎಲೆಗಳ ಮೇಲೆ ಮತ್ತು ತುದಿಯ ಎಲೆಗಳ ಮೇಲೆಯೂ ಕೂಡ ಕ್ರಮೇಣ ಹಬ್ಬಿ ನಂತರ ಸಂಪೂರ್ಣವಾಗಿ ಎಲ್ಲಾ ಎಲೆಗಳು ಹಳದಿ ತಿರುಗಿ ನಂತರ ಉದುರಿ ಬೀಳುವುದನ್ನ ನಾವು ನೋಡಬಹುದು. ಈ ರೀತಿ ಉದುರುವುದರಿಂದ ಏನಾಗ್ಬಿಡುತ್ತೆ ಅಂದ್ರೆ, ಈ ಒಂದು ಗಿಡಗಳಲ್ಲಿ ಇರ್ತಕ್ಕಂಥ ಕಾಯಿಗಳ ಸಂಖ್ಯೆ ಇರ್ಬೋದು ಅಥವಾ ಕಾಯಿಗಳಲ್ಲಿ ಇರ್ತಕ್ಕಂಥ ಕಾಳಿನ ಒಂದು ಸೈಜ್ ಏನಿರುತ್ತೆ ಅದು ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆಯಾಗಿ ಇದು ಇಳುವರಿಯ ಮೇಲೆ ಸಾಕಷ್ಟು ಪ್ರಮಾಣ ಬೀರುವುದನ್ನ ನಾವು ಈಗಾಗಲೇ ಅನೇಕ ಒಂದು ಕ್ಷೇತ್ರಗಳಲ್ಲಿ ನಾವು ನೋಡಿದ್ದೇವೆ. ಮತ್ತೆ ಈ ರೋಗಕ್ಕೆ ಎಂತ ಅವಾಗುಣ ಇರಬೇಕಂತೀರಿ? ಈ ರೋಗ ಹೆಚ್ಚಾಗಿ ಬರಲಿಕ್ಕೆ ಮಳೆ ಹೆಚ್ಚಾದಂತ ಸಂದರ್ಭದೊಳಗೆ ಸ್ವಲ್ಪ ಹೆಚ್ಚಿಗೆ ಬರುತ್ತೆ ಮತ್ತು ವಾತಾವರಣದಲ್ಲಿ ಆರ್ದ್ರತೆಯ ಪ್ರಮಾಣ ಹೆಚ್ಚಾಗಿರ್ಬೇಕು. ಹೆಚ್ಚು ಕಡಿಮೆ ಶೇಕಡ 90% ಹೆಚ್ಚಿನ ಆರ್ದ್ರತೆ ಇರಬೇಕು ಮತ್ತು ಅತ್ರು ಮಳೆ ಏನಿರ್ತದೆ ಅಂತ ಸಂದರ್ಭದೊಳಗೆ ಈ ಒಂದು ಸೋಯಾ ಅವರೇ ತುಕ್ಕು ರೋಗ ಹೆಚ್ಚಿನ ಪ್ರಮಾಣದಲ್ಲಿ ಬರುವುದನ್ನ ನೋಡಬಹುದು. ಮತ್ತು ಇದರ ಜೊತೆಗೆ ರೈತರು ಲೇಟ್ ಆಗಿ ಈ ಒಂದು ಸೋಯಾ ಅವರೆಯನ್ನ ಬಿತ್ತನೆ ಮಾಡಿದ್ರೆ, ಸಾಮಾನ್ಯವಾಗಿ ಜೂನ್ ನಲ್ಲಿ ಮಳೆ ಬರದೇ ಇದ್ರೆ ಬಹಳಷ್ಟು ರೈತರು ಜುಲೈದಲ್ಲಿ ಹೋಗ್ತಕ್ಕಂತ ಸಂದರ್ಭವನ್ನ ನೋಡಬಹುದು. ಈ ಜುಲೈಯಲ್ಲಿ ಬೆಳೆದಂತ ಸೋಯಾ ಅವರೆಯಲ್ಲಿ ಮತ್ತು ಯಾವ ರೈತರು ಈ JS 335 ಮತ್ತು JS 93-05 ಏನಿದೆ ಈ ಒಂದು ತಳಿಗಳಲ್ಲಿ ತಡವಾಗಿ ಬಿತ್ತನೆ ಮಾಡಿದ ಸಂದರ್ಭದೊಳಗೆ ಈ ರೋಗದ ಪ್ರಮಾಣ ಹೆಚ್ಚಾಗಿ ಬರುವುದನ್ನ ನಾವು ನೋಡಬಹುದು. ಇನ್ನು ಈ ರೋಗದ ಸಮಗ್ರ ನಿರ್ವಹಣೆ ಯಾವ ರೀತಿ ಮಾಡ್ಬೇಕಂತೀರಿ? ಪ್ರಮುಖವಾಗಿ ಇದಕ್ಕೆ ಒಂದು 3-4 ಕ್ರಮಗಳನ್ನ ಅನುಸರಿಸತಕ್ಕಂಥದ್ದು ಬಹಳ ಮುಖ್ಯ. ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಹೆಚ್ಚು ಕಡಿಮೆ ಬಹಳಷ್ಟು ತಾಲೂಕುಗಳಲ್ಲಿ ಈ ಬೆಳೆಯನ್ನ ನೀರಾವರಿಯಲ್ಲಿ ಬೆಳೆತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಮುಖ್ಯವಾಗಿ ಬಿತ್ತನೆಯನ್ನ ಬಹಳಷ್ಟು ಬೇಗ ಅಂದ್ರೆ May 2 ಈ ಒಂದು ಸಂದರ್ಭದೊಳಗೆ ಎಲ್ಲೆಲ್ಲಿ ನೀರಿನ ಅನುಕೂಲ ಇದೆ ಈ ಒಂದು ಬೆಳೆಯನ್ನ, ಅದರಲ್ಲಿಯೂ ಈ ಕೃಷ್ಣಾ ನದಿ ದಡದಲ್ಲಿ ಇರತಕ್ಕಂತ ಅನೇಕ ಹಳ್ಳಿಗಳ ಜನ ರೈತರು ಈ ಒಂದು ಬೆಳೆಯನ್ನ ಬೆಳೀತಾ ಇದ್ದಾರೆ. ಅಲ್ಲಿ ಅವರಿಗೆ ನೀರಿನ ಲಭ್ಯತೆ May 15 ಇರೋದ್ರಿಂದ ಅಂತಹ ರೈತರು ಖಂಡಿತವಾಗಿಯೂ ಈ ಬೆಳೆಯನ್ನ May 15 ಬಿತ್ತನೆಯನ್ನ ಪ್ರಾರಂಭ ಮಾಡಿದರೆ ಖಂಡಿತವಾಗಿಯೂ ಈ ರೋಗದ ಹೆಚ್ಚಿನ ಪ್ರಮಾಣವನ್ನ, ರೋಗದ ತೀವ್ರತೆಯನ್ನ ನಾವು ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇದರ ಜೊತೆಗೆ ಈ ಒಂದು ಬೆಳೆಯನ್ನ ಬೆಳಿಲಿಕ್ಕೆ ನಾವು ಈ JS 335 ಎಲ್ಲಿ ಯಾವ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಈ ರೋಗ ಹೆಚ್ಚಿಗೆ ಬರುತ್ತೆ ಕ್ಷೇತ್ರಗಳಲ್ಲಿ ನಾವು ಈ JS 335 ಮತ್ತು JS 9305 ಈ ಎರಡೂ ತಳಿಗಳನ್ನ ಬಿಟ್ಟು ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಏನು ನಾವು ಈ ಒಂದು ತುಕ್ಕು ರೋಗ ನಿರೋಧಕ ತಳಿಗಳನ್ನ, 3 ನಾವು ಕಂಡುಹಿಡಿದಿದ್ದೇವೆ. ಅದರಲ್ಲಿ ಮುಖ್ಯವಾಗಿ DSB 21, DSB 23 ಮತ್ತು DSB 31. ಈ 3 ತಳಿಗಳು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ತುಕ್ಕು ರೋಗ ನಿರೋಧಕ ಶಕ್ತಿಯನ್ನ ಹೊಂದಿರುವುದರಿಂದ ಈ ಒಂದು ತಳಿಗಳನ್ನ ಬೆಳೆತಕ್ಕಂಥದ್ದು ಬಹಳ ಒಂದು ಮುಖ್ಯವಾದಂಥದ್ದು. ಅದರಲ್ಲಿಯೂ DSB 21 ರೈತರು ಈಗಾಗಲೇ ಬೆಳೀತಾ ಇದ್ದಾರೆ. ಅವರಿಗೆ ನಮ್ಮ ಒಂದು ವಿಶ್ವವಿದ್ಯಾಲಯದಲ್ಲಿ ಬೀಜ ಸಿಗದೇ ಇದ್ರು ಅನೇಕ ರೈತರ ಕಡೆಯಿಂದನೂ ಕೂಡ ಅವರು ಈ ಬೀಜಗಳನ್ನ ತೆಗೆದುಕೊಳ್ಬಹುದು ಮತ್ತು ಖಂಡಿತವಾಗಿಯೂ ನಮ್ಮ ವಿಶ್ವವಿದ್ಯಾಲಯದ ಬೀಜ ಘಟಕದಲ್ಲಿಯೂ ಕೂಡ ಈ DSB 21 ಬೀಜಗಳನ್ನ ಲಭ್ಯತೆ ಇರೋದ್ರಿಂದ ಅವರು ತೆಗೆದುಕೊಂಡು ಹೋಗಿ ಬಿತ್ತನೆ ಮಾಡಬಹುದು. ಇದರ ಜೊತೆಗೆ ಈಗ ನಾವು JS 335 ನಾವು ಬೆಳಿತೀವಿ ಅಂತಕ್ಕಂತ ರೈತರಿದ್ದಾಗ ಅಂತವ್ರು ಈ ಒಂದು ನಾವು ಶಿಲೀಂಧ್ರ ನಾಶಕವನ್ನ ಸಿಂಪರಣೆ ಮಾಡತಕ್ಕಂಥದ್ದು ಬಹಳ ಮುಖ್ಯ. ಎಲ್ಲಾ ರೈತರಿಗೂ ಈ ಒಂದು ತುಕ್ಕು ರೋಗ ನಿರೋಧಕ ತಳಿಗಳು ಸಿಗದೇ ಇದ್ದಂತಹ ಪರಿಸ್ಥಿತಿ ಒಳಗ ಯಾವ ರೈತರು JS 335 ಮತ್ತು JS 935 ಯಾರು ಬೆಳೆದಿದ್ದಾರೆ ಅಂತ ರೈತರು ಈ ಶಿಲೀಂಧ್ರ ನಾಶಕದ ಸಿಂಪರಣೆಯನ್ನು ಮಾಡುವುದು ಬಹಳ ಒಳಿತು. ಈ ಒಂದು ಶಿಲೀಂಧ್ರ ನಾಶಕಗಳಾದಂತಹ ಹೆಕ್ಸಾಕೋನಜೋಲ್ ಅಥವಾ ಪ್ರೊಪಿಕೋನಜೋಲ್ ಇವು ಎರಡೂ ಒಂದು ಶಿಲೀಂಧ್ರ ನಾಶಕಗಳು ಹೆಚ್ಚು ಕಡಿಮೆ ಎಲ್ಲಾ ಮಾರ್ಕೆಟ್ಗಳಲ್ಲಿ ಲಭ್ಯತೆ ಇದೆ ಮತ್ತು ಇವುಗಳನ್ನ 1 ml ಪ್ರತಿ ಲೀಟರ್ ನೀರಿಗೆ ಹಾಕಿ ಕನಿಷ್ಠ 1 ಸಲವಾದರೂ ಸಿಂಪರಣೆ ಮಾಡಬೇಕು. ರೋಗದ ತೀವ್ರತೆ ಹೆಚ್ಚಾಗಿದ್ದಂತ ಸಂದರ್ಭದೊಳಗೆ 15 ಅಂತರದಲ್ಲಿ ಮತ್ತೊಂದು ಸಿಂಪರಣೆಯನ್ನ ಕೈಗೊಂಡ್ರೆ ಖಂಡಿತವಾಗಿಯೂ ನಾವು ಈ ಒಂದು ರೋಗವನ್ನು ಸಂಪೂರ್ಣವಾಗಿ ಹತೋಟಿ ಮಾಡಬಹುದು. ಇದರ ಜೊತೆಗೆ ಪರ್ಟಿಕ್ಯುಲರ್ಲಿ ಈ ಬೆಳಗಾವಿ ಜಿಲ್ಲೆಯಲ್ಲಿ ನಾವು ಬೇಸಿಗೆಯಲ್ಲಿ ಈ ಒಂದು ಸೋಯಾ ಅವರೆಯನ್ನ ಬೆಳೆಯದೇ ಇರತಕ್ಕಂತಹದ್ದು ಬಹಳ ಒಳ್ಳೆಯದು. ಯಾಕಂದ್ರೆ ಈ ಒಂದು ರೋಗದ ರೋಗಾಣು ಮುಂಗಾರಿಯಿಂದ ಹಿಂಗಾರಿಗೆ, ಹಿಂಗಾರಿಯಿಂದ ಬೇಸಿಗೆಗೆ ಹರಡಿ ಮತ್ತೆ ಬೇಸಿಗೆಯಿಂದ ಈ ಮುಂಗಾರಿನಲ್ಲಿ ಬೆಳೆತಕ್ಕಂತಹ ಸೋಯಾ ಅವರಿಗೆ ಬರೋದ್ರಿಂದ ನಾವು ಸಾಧ್ಯವಾದಷ್ಟು ಹಿಂಗಾರಿನಲ್ಲಿ ಮತ್ತು ಬೇಸಿಗೆಯಲ್ಲಿ ಈ ಒಂದು ಸೋಯಾ ಅವರ ಬೆಳೆಯನ್ನ ಬೆಳೆದೇ ಇರತಕ್ಕಂತಹದ್ದು ಬಹಳ ಒಳ್ಳೆಯದು. ಇನ್ನು ಈ ಬೆಳೆಗೆ ನಂಜು ರೋಗ ಏನಾದರೂ ಬರ್ತದಂತ್ರಿ? ಈ ನಂಜು ರೋಗ ಹೆಚ್ಚಾಗಿ ಬರೋದಿಲ್ಲ, ಆದ್ರೆ ಇದು ಮಧ್ಯಪ್ರದೇಶದಲ್ಲಿ ಬೆಳೆತಕ್ಕಂತ ಸೋಯಾ ಅವರೆಯಲ್ಲಿ ಹೆಚ್ಚಿಗೆ ಕಂಡು ಬಂದಿದೆ. ಆದ್ರೆ ಮಳೆ ಕಡಿಮೆ ಆದಂತಹ ಸಂದರ್ಭದೊಳಗ ಈಗ ನಾವು ಜೂನ್ ನಲ್ಲಿ ಚೆನ್ನಾಗಿ ಮಳೆ ಆಗುತ್ತೆ, ಬಿತ್ತನೆ ಮಾಡ್ತೀವಿ, ಜುಲೈ ಆಗಸ್ಟ್ ನಲ್ಲಿ ಸ್ವಲ್ಪ ಮಳೆ ಪ್ರಮಾಣ ಸಾಕಷ್ಟು ಪ್ರಮಾಣ ಕಡಿಮೆ ಆದಂತಹ ಸಂದರ್ಭದೊಳಗ ಈ ಒಂದು ರೋಗ ಅಲ್ಲಲ್ಲಿ ಬರ್ತಕ್ಕಂಥದ್ದನ್ನ ನಾವು ನೋಡಬಹುದು. ಆದ್ರೆ ಇದು ಪ್ರಮುಖವಾದಂತಹ ರೋಗ ನಮ್ಮ ಕರ್ನಾಟಕದಲ್ಲಿ ಅಲ್ಲ, ಮುಂಗಾರಿಯಲ್ಲಿ ಬೆಳೆತಕ್ಕಂತ ಸೋಯಾವರಿಯಲ್ಲಿ ಇಷ್ಟೊಂದು ಬರೋದಿಲ್ಲ. ಆದರೂ ಕೂಡ ಈಗ ನಾನು 4-5 ವರ್ಷದಿಂದ ನೋಡ್ತಾ ಇದ್ದೇನೆ, ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಅಲ್ಲಲ್ಲಿ ರೈತರ ಕ್ಷೇತ್ರಗಳಲ್ಲಿ ಬರ್ತಕ್ಕಂಥದ್ದನ್ನ ನಾವು ನೋಡಬಹುದು. ಇದೇ ಒಂದು ರೋಗ ಹೆಸರು ಮತ್ತು ಉದ್ದಿಮೆಯಲ್ಲಿಯೂ ಕೂಡ ಬರುತ್ತೆ. ಆದ ಕಾರಣ ಈ ರೋಗ ಬಂದಂತ ಕ್ಷೇತ್ರಗಳಲ್ಲಿ ಈ ಒಂದು ರೋಗವನ್ನು ಹತೋಟಿ ಮಾಡತಕ್ಕಂಥದ್ದು ಕೂಡ ಬಹಳ ಮುಖ್ಯ. ಹಳದಿ ನಂಜು ರೋಗದ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಿ? ಈ ಒಂದು ರೋಗ ಹೆಚ್ಚಾಗಿ ಎಲೆಗಳ ಮೇಲೆ ಹಳದಿ ಬಣ್ಣದ ಪಟ್ಟಿಗಳು ಇರ್ತಕ್ಕಂಥದ್ದನ್ನ ನಾವು ನೋಡಬಹುದು. ತುದಿ ಎಲೆಯಲ್ಲಿ ಇರಬಹುದು ಅಥವಾ ಕೆಲವೊಂದು ಮಧ್ಯದ ಭಾಗದಲ್ಲಿ ಇರ್ತಕ್ಕಂಥ ಎಲೆಗಳ ಮೇಲೆ ಹಳದಿ ಬಣ್ಣದ ಪಟ್ಟಿಗಳು ಇರ್ತಕ್ಕಂಥದ್ದನ್ನ ನಾವು ನೋಡಬಹುದು. ಇದು ಸಾಮಾನ್ಯವಾಗಿ ಪ್ರಾರಂಭದಲ್ಲಿ ಕ್ಷೇತ್ರದೊಳಗೆ ಅಲ್ಲೊಂದು ಇಲ್ಲೊಂದು ಗಿಡಗಳನ್ನ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದು. ಇವು ಪ್ರಮುಖವಾದಂತ ರೋಗದ ಲಕ್ಷಣ. ಮತ್ತು ಈ ರೋಗ ನಾವು ಹತೋಟಿ ಮಾಡಲಿಕ್ಕೆ ಮುಖ್ಯವಾಗಿ ನಾವು ಈ ಒಂದು ರೋಗದ ರೋಗಾಣು ಏನಿದೆ, ಇದು ವೈರಸ್ ನಂಜು ರೋಗ, ಇದು ಬಿಳಿ ನೊಣಗಳ ಮುಖಾಂತರ ಪ್ರಸಾರ ಆಗುವುದರಿಂದ ಈ ಒಂದು ಕ್ಷೇತ್ರಗಳ ಪ್ರಾರಂಭದ ಹಂತದೊಳಗೆ ನಾನು ಈಗಾಗಲೇ ಹೇಳಿದೆ, ಕ್ಷೇತ್ರದೊಳಗೆ ಅಲ್ಲೊಂದು ಇಲ್ಲೊಂದು ಹೂಗಳು ಬರ್ತಕ್ಕಂಥದ್ದನ್ನ ನೋಡಬಹುದು. ಆದ್ರಿಂದ ರೈತರು ಈ ಒಂದು ರೋಗಕ್ಕೆ ತಗಲಿದಂತ ಗಿಡಗಳು ಏನಾದರೂ ಕಂಡು ಬಂದಲ್ಲಿ ಅವುಗಳನ್ನ ಕೂಡಲೇ ಕಿತ್ತು ಅವುಗಳನ್ನ ಹಾಗೆ ಒಗೆದ್ರೆ ಮಣ್ಣಿನಲ್ಲಿ ಹೂಳಿದ್ರೆ ರೋಗದ ಪ್ರಮಾಣ ಮುಂದೆ ಹಬ್ಬಲಿಕ್ಕೆ, ಬೆಳವಣಿಗೆ ಆಗ್ಲಿಕ್ಕೆ ಇದನ್ನು ಬಹಳ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡಬಹುದು. ಮತ್ತು ಈ ರೋಗದ ರೋಗಾಣು ಪ್ರಸಾರ ಆಗ್ಲಿಕ್ಕೆ ಈ ಬಿಳಿ ನೊಣ ಏನಿದೆ, ಈ ಬಿಳಿ ನೊಣದ ಹತೋಟಿಗಾಗಿ ನಾವು ಯಾವ್ದಾದ್ರೂ ಒಂದು ಅಂತರ್ವ್ಯಾಪಿ ಕೀಟನಾಶಕವನ್ನು ಉಪಯೋಗ ಮಾಡುವುದರಿಂದ ಈ ಬೆಳೆ ನೊಣಗಳನ್ನು ಹತೋಟಿ ಮಾಡುವುದರಿಂದ ಈ ಒಂದು ರೋಗವನ್ನು ಕೂಡ ನಾವು ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇನ್ನ ಪಾಟೀಲ್ರೆ, ತಾವು ಇಲ್ಲಿವರೆಗೆ ಈ ಸೋಯಾವರೆ ಬೆಳೆಗೆ ಬರತಕ್ಕಂತ ರೋಗಗಳು ಮತ್ತ ಅವುಗಳ ನಿರ್ವಹಣೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಏನ್ ತಿಳಿಸಿದ್ರಲ್ಲ, ಇನ್ನು ಹತ್ತಿ ಬೆಳೆಯಲ್ಲಿ ಬರುವ ಪ್ರಮುಖ ರೋಗಗಳು ಮತ್ತ ಅವುಗಳ ನಿರ್ವಹಣೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತೀರಿ? ಈ ಒಂದು ಹತ್ತಿ ಕೂಡ ಒಂದು ನಮ್ಮ ರಾಜ್ಯದ ಪ್ರಮುಖವಾದಂತಹ ವಾಣಿಜ್ಯ ಬೆಳೆಯಾಗಿದೆ. ಇದನ್ನ ಸಾಕಷ್ಟು ಪ್ರಮಾಣದಲ್ಲಿ ಅನೇಕ ಕಡೆ ಹೆಚ್ಚು ಕಡಿಮೆ ನಮ್ಮ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ, ಕೇವಲ ಉತ್ತರ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಈವನ್ ದಕ್ಷಿಣ ಕರ್ನಾಟಕದ ಅನೇಕ ಜಿಲ್ಲೆಗಳಲ್ಲಿಯೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಈ ಹತ್ತಿ ಬೆಳೆಯನ್ನ ನಾವು ಬೆಳೀತಾ ಇದ್ದೀವಿ. ಈ ಒಂದು ಬೆಳೆಗೆ ಪ್ರಮುಖವಾಗಿ ನಾವು 3-4 ರೋಗಗಳನ್ನ ಸಾಮಾನ್ಯವಾಗಿ ಕಾಣಬಹುದು. ಈ ಎಲ್ಲಾ ರೋಗಗಳು ಎಲ್ಲಾ ಕ್ಷೇತ್ರಗಳಲ್ಲಿ ಅಥವಾ ಎಲ್ಲಾ ಜಿಲ್ಲೆಗಳಲ್ಲಿ ಬರ್ಲಿಕ್ಕಿಲ್ಲ, ಆದ್ರೆ ಕೆಲವೊಂದು ರೋಗಗಳು ಕೆಲವೊಂದು ಕ್ಷೇತ್ರಗಳಲ್ಲಿ ಬರ್ತಕ್ಕಂಥದ್ದನ್ನ, ಕೆಲವೊಂದು ಜಿಲ್ಲೆಗಳಲ್ಲಿ ಬೆಳೆದಂತ ಹತ್ತಿಗೆ ಬರ್ತಕ್ಕಂಥದ್ದನ್ನ ನಾವು ಕಾಣಬಹುದು. ಬೀಜಕೊಳೆ ಮತ್ತು ಸಸಿ ಸಾಯುವ ರೋಗದ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಿ? ಈ ಬೀಜಕೊಳೆ ಮತ್ತು ಸಸಿ ಕೊಳೆ ರೋಗ ಏನಿದೆ, ಈಗಾಗಲೇ ಈ ಸೋಯಾ ಅವರೆಯಲ್ಲಿ ಯಾವ ರೀತಿ ಬರುತ್ತೆ, ಅದೇ ರೀತಿ ಇಲ್ಲಿಯೂ ಕೂಡ ಅನೇಕ ಶಿಲೀಂಧ್ರಗಳು ಬೀಜದ ಮೇಲೆ ಮತ್ತು ಮಣ್ಣಿನೊಳಗೆ ಇರೋದ್ರಿಂದ ಇವು ಈ ಒಂದು ಬಿತ್ತನೆ ಮಾಡಿದಂತ ಬೀಜಗಳ ಮೊಳಕೆ ಪ್ರಮಾಣವನ್ನ ಕಡಿಮೆ ಮಾಡೋದನ್ನ ನಾವು ನೋಡಬಹುದು. ನಾವು ಬಿತ್ತಿದ ಬೀಜಗಳು ಅವು ಮೊಳಕೆ ಒಡೆದ ಮೇಲೆ ಬರೋದಕ್ಕಿಂತ ಮೊದಲಾಗ್ಲಿ ಅಥವಾ ಮೊಳಕೆ ಒಡೆದು ಮೇಲೆ ಬಂದ ನಂತರ ಕೂಡ ನಾವು ಈ ಒಂದು ಬೀಜಗಳು ಕೊಳೆಯುವುದನ್ನ ಅಥವಾ ಸಸಿಗಳು ಸಾಯುವುದನ್ನ ಸಾಕಷ್ಟು ಪ್ರಮಾಣದಲ್ಲಿ ನಾವು ನೋಡಬಹುದು. ಈ ಒಂದು ರೋಗದ ಹತೋಟಿಗಾಗಿ ನಾನು ಈಗಾಗಲೇ ನಾನೇನು ಸೋಯಾ ಅವರಲ್ಲಿ ಹೇಳಿದೆ, ಬೀಜೋಪಚಾರ ಮಾಡತಕ್ಕಂಥದ್ದು ಬಹಳ ಮುಖ್ಯ. ಅದರ ಜೊತೆಗೆ ಒಳ್ಳೆಯ ಕ್ವಾಲಿಟಿ ಬೀಜಗಳನ್ನು ಉಪಯೋಗ ಮಾಡತಕ್ಕಂಥದ್ದು ಕೂಡ ಬಹಳ ಮುಖ್ಯ. ಪ್ರಮಾಣೀಕರಿಸಿದ ಬೀಜಗಳನ್ನ ನಾವು ಉಪಯೋಗ ಮಾಡಬೇಕು ಮತ್ತು ನಾವು ಈ ಒಂದು ಬೀಜಕ್ಕೆ ಬೀಜೋಪಚಾರ ಮಾಡತಕ್ಕಂಥದ್ದು ಈ ಸಂಯುಕ್ತ ಶಿಲೀಂಧ್ರ ನಾಶಕ ಅಂತ ನಾನೇನ್ ಹೇಳಿದೆ, ಕಾರ್ಬಾಕ್ಸಿನ್ ಪ್ಲಸ್ ಥೈರಾನ್ ವೈಟವ್ಯಾಕ್ಸ್ ಪವರ್ ಅಂತ ಏನ್ ಹೇಳಿದೆ, ಇದನ್ನ ಪ್ರತಿ ಕಿಲೋ ಬೀಜಕ್ಕೆ 3 ಗ್ರಾಂನಂತೆ ಅಥವಾ 10 ಗ್ರಾಂ ಜೈವಿಕ ಶಿಲೀಂಧ್ರ ನಾಶಕಗಳಾದಂತಹ ಟ್ರೈಕೋಡರ್ಮ ಫ್ರೀಯಿಂದ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡುವುದರಿಂದ ಈ ಬೀಜ ಕೊಳೆ ಮತ್ತು ಸಸಿ ಸಾಯುವ ರೋಗವನ್ನ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡತಕ್ಕಂಥದ್ದು ಕಾಣಬಹುದು. ಎಲೆ ಚುಕ್ಕೆ ರೋಗದ ಬಗ್ಗೆ ತಿಳಿಸ್ಕೊಡ್ರಿ. ಈ ಎಲೆ ಚುಕ್ಕೆ ರೋಗ ಸಾಮಾನ್ಯವಾಗಿ ಈ ಹತ್ತಿ ಬೆಳೆ 2.5-3 ತಿಂಗಳಾಗ ಪ್ರಾರಂಭವಾಗುವುದನ್ನ ನಾವು ನೋಡಬಹುದು. ವಾತಾವರಣದಲ್ಲಿ ಹೆಚ್ಚಿನ ಆರ್ದ್ರತೆ ಇದ್ದಾಗ ಮತ್ತು ಆಗಾಗ ತುಂತುರು ಮಳೆ ಆಗ್ತಕ್ಕಂತ ಸಂದರ್ಭದಲ್ಲಿ ಈ ರೋಗದ ತೀವ್ರತೆ ಹೆಚ್ಚಿಗೆ ಇರತಕ್ಕಂಥದ್ದನ್ನ ನಾವು ನೋಡಬಹುದು. ಈ ರೋಗದ ಲಕ್ಷಣಗಳನ್ನ ಪ್ರಮುಖವಾಗಿ ಎಲೆಗಳ ಮೇಲೆ ಕಂಡರೂ ಕೂಡ ಬೇಸು ಮತ್ತು ಕಾಯಿಗಳ ಮೇಲೆ ಕೂಡ ನಾವು ನಂತರ ನೋಡಬಹುದು. ಪ್ರಾರಂಭದಲ್ಲಿ ಎಲೆಗಳ ಮೇಲೆ ವೃತ್ತಾಕಾರದ ಸಣ್ಣ ಸಣ್ಣ ಚುಕ್ಕೆಗಳಿದ್ದು ಕ್ರಮೇಣ ಬೆಳೆದು ದೊಡ್ಡದಾಗಿ ಎಲೆಯ ಭಾಗವನ್ನು ಆಕ್ರಮಿಸಿ ಎಲೆಗಳು ಒಣಗೋದನ್ನು ಕೂಡ ನಾವು ನೋಡಬಹುದು. ಮತ್ತೆ ಹತೋಟಿ ಹೆಂಗ್ ಮಾಡ್ಬೇಕಂತೀರಿ ಎಲೆ ಚುಕ್ಕಿ ರೋಗದ್ದು? ಈ ರೋಗದ ಹತೋಟಿಗಾಗಿ ಪ್ರಮುಖವಾಗಿ ನಾವು 3.5 ಗ್ರಾಂ ಅಂದ್ರೆ 3.5 ಗ್ರಾಂ ಮೆಟಿರಾಮ್ ಮತ್ತು ಪೈರಾಕ್ಲೋಸ್ಟ್ರೋಬಿನ್ ಅಂತಕ್ಕಂತ ಸಂಯುಕ್ತ ಶಿಲೀಂಧ್ರ ನಾಶಕ ಸಿಗುತ್ತೆ. ಇದನ್ನ ನಾವು ಪ್ರತಿ ಲೀಟರ್ ನೀರಿಗೆ 3.5 ಗ್ರಾಂ ಹಾಕಿ 15 ದಿನಗಳ ಅಂತರದೊಳಗೆ 2-3 ಸಿಂಪರಣೆಯನ್ನ ಕೈಗೊಳ್ಳುವುದರಿಂದ ಈ ರೋಗದ ಹತೋಟಿಯನ್ನ ಮಾಡಬಹುದು. ಆದರೆ ಮೊದಲನೆಯ ಸಿಂಪರಣೆಯನ್ನ ನಾವು ಈ ರೋಗ ಕಂಡ ತಕ್ಷಣವೇ ಎಲೆಗಳ ಮೇಲೆ, ಅದರಲ್ಲಿಯೂ ಹೆಚ್ಚಾಗಿ ಕೆಳಗಿನ ಎಲೆಗಳ ಮೇಲೆ ಈ ಒಂದು ರೋಗದ ಮೊದಲನೆಯ ಪ್ರಾರಂಭದ ಲಕ್ಷಣಗಳು ಕಾಣಬಹುದು. ಅಂತ ಲಕ್ಷಣಗಳು ಕಂಡ ಕೂಡಲೇ ಈ ಪ್ರತಿ ಲೀಟರ್ ನೀರಿಗೆ 3.5 ಗ್ರಾಂ ಮೆಟಿರಾಮ್ ಸಂಯುಕ್ತ ಶಿಲೀಂಧ್ರ ನಾಶಕ, ಇದು ಮೆಟಿರಾಮ್ ಮತ್ತು ಪೈರಕ್ಲೋಸ್ಟ್ರೋಬಿನ್ ಅಂತಕ್ಕಂಥ ಈ ಶಿಲೀಂಧ್ರ ನಾಶಕವನ್ನ 15 ದಿನಗಳ ಅಂತರದೊಳಗೆ 2-3 ಸಿಂಪರಣೆ ಮಾಡೋದ್ರಿಂದ ಖಂಡಿತವಾಗಿಯೂ ಸಂಪೂರ್ಣವಾಗಿ ಈ ರೋಗವನ್ನ ನಾವು ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಈ ಕರಿ ಹಿಪ್ಪೆ ರೋಗ ಹೊಲದೊಳಗ ಯಾವ ರೀತಿ ಕಾಣಿಸ್ತದಂತ್ರಿ? ಈ ಕರಿ ಹಿಪ್ಪೆ ರೋಗ ಕೂಡ ಕೆಲವು ತಳಿಗಳಲ್ಲಿ ಹೆಚ್ಚಾಗಿ ಕಂಡು ಬರುವುದನ್ನ ನಾವು ಕಾಣಬಹುದು. ಇದು ಒಂದು ದುಂಡಾಣುವಿನಿಂದ ಅಂದ್ರೆ ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂತ ಒಂದು ರೋಗ. ಈ ರೋಗದ ಲಕ್ಷಣ ಏನಿದೆ, ಎಲೆ ಕಾಂಡ ರೆಂಬೆ ಮತ್ತು ಕಾಯಿಗಳ ಮೇಲೆ ಕಾಣುವುದನ್ನ ನಾವು ನೋಡಬಹುದು. ಈ ಒಂದು ರೋಗದ ಪ್ರಮುಖ ಲಕ್ಷಣ ಎಲೆಯ ಮೇಲೆ ಇವುಗಳ ಹೇಗಿರ್ತಾವ ಅಂತಂದ್ರೆ ಕೋನಾಕಾರದ ಅಂದ್ರೆ ಟ್ರಯಾಂಗ್ಯುಲರ್ ಶೇಪ್ನೊಳಗೆ ಈ ಒಂದು ಹಸಿ ಚುಕ್ಕೆಗಳನ್ನ ನಾವು ಎಲೆಗಳ ಮೇಲೆ ಕಂಡು ನಂತರ ನರಗಳ ಮೇಲೆಯೂ ಕೂಡ ಹರಡುವುದನ್ನ ನಾವು ನೋಡಬಹುದು. ಬೇಟು ಹಾಗೂ ಕಾಂಡ ಮೇಲೆ ಕಪ್ಪು ಬಣ್ಣದ ಉದ್ದನೆಯ ಚುಕ್ಕೆಗಳನ್ನು ಕೂಡ ನಾವು ನೋಡಬಹುದು. ಮತ್ತೆ ಹತೋಟಿ ಯಾವ ರೀತಿ ಮಾಡ್ಬೇಕಂತೀರಿ? ಈ ರೋಗದ ಒಂದು ಹತೋಟಿಯನ್ನ ಮಾಡಲಿಕ್ಕೆ ಮುಖ್ಯವಾಗಿ ಈ ಒಂದು ರೋಗದ ರೋಗಾಣು ಮುಖಾಂತರ ಬರ್ತಕ್ಕಂತ ಸಂದರ್ಭ ಹೆಚ್ಚಿಗೆ ಇರೋದ್ರಿಂದ ಈ ರೋಗದ ಹತೋಟಿಗಾಗಿ 0.5 ಗ್ರಾಂ ಅಂದ್ರೆ 0.5 ಗ್ರಾಂ ಸ್ಟೆಪ್ಟೋಸೈಕ್ಲಿನ್ ಮತ್ತು 3 ಗ್ರಾಂ ತಾಮ್ರದ ಆಕ್ಸಿಕ್ಲೋರೈಡ್ ಮಿಶ್ರಣವನ್ನ ಪ್ರತಿ ಲೀಟರ್ ನೀರಿನಲ್ಲಿ ಕರಗಿಸಿ ರೋಗ ಕಂಡ ತಕ್ಷಣ 15 ದಿನ ಅಂತರದೊಳಗೆ ಸಿಂಪರಣೆ ಮಾಡಬೇಕು ಒಂದು, ಮತ್ತು ಬಿತ್ತನೆಯ ಪೂರ್ವದಲ್ಲಿ ನಾವು ಈ ಒಂದು ಬೀಜೋಪಚಾರ ಮಾಡಿ ಕೂಡ ಬಿತ್ತನೆ ಮಾಡತಕ್ಕಂಥದ್ದು ಬಹಳ ಮುಖ್ಯ. ಇದಕ್ಕಾಗಿ ನಾವು 0.5 ಗ್ರಾಂ ಸ್ಟೆಪ್ಟೋಸೈಕ್ಲಿನ್ ನಿಂದ ಬೀಜೋಪಚಾರ ಮಾಡೋದ್ರಿಂದ ಮತ್ತು ಇದರ ಜೊತೆಗೆ ಈ ಒಂದು ರೋಗ ಕಂಡ ತಕ್ಷಣ 15 ದಿನಗಳ ಅಂತರದೊಳಗೆ 2-3 ಸಿಂಪರಣೆಯನ್ನ 0.5 ಗ್ರಾಂ ಸ್ಟೆಪ್ಟೋಸೈಕ್ಲಿನ್ ಮತ್ತು 3 ಗ್ರಾಂ ತಾಮ್ರದ ಆಕ್ಸಿಕ್ಲೋರೈಡ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡೋದ್ರಿಂದ ಕೂಡ ಈ ರೋಗದ ಹಂತೋಟಿಯನ್ನ ನಾವು ಸಾಕಷ್ಟು ಪ್ರಮಾಣದಲ್ಲಿ ಮಾಡಬಹುದು. ಇನ್ನ ಈ ಮಜ್ಜಿಗೆ ರೋಗದ ಬಗ್ಗೆ ಮಾಹಿತಿ ಮಾಡಿಕೊಡ್ತೀರಿ? ಇದು ಒಂದು ವಾಸಿಪಿಯಂ ಹರ್ಬೇಸಿಯಂ ಅಂದ್ರೆ ಈ ಜೈದರ್ ತಳಿ ಏನ್ ಮೊದಲು ಬೆಳೀತಾ ಇದ್ವಿ ಅದರ ಮೇಲೆ ಹೆಚ್ಚಿನ ಪ್ರಮಾಣದೊಳಗೆ ಬರ್ತಾ ಇತ್ತು. ಇತ್ತಿತ್ತಲಾಗಿ ಅನೇಕ ಈ ಬಿಟಿ ಕಾಟನ್ ಹತ್ತಿ ಒಳಗೆ ಕೂಡ ಹೈಬ್ರಿಡ್ ತಳಿಗಳಲ್ಲಿಯೂ ಕೂಡ ಬರುವುದನ್ನ ನಾವು ನೋಡ್ತಾ ಇದ್ದೇವೆ. ಆದ್ರೆ ಇದು ಎಲ್ಲಾ ಒಂದು ಕ್ಷೇತ್ರಗಳಲ್ಲಿ ಬರದೇ ಇದ್ರೂ ಕೂಡ ಎಲ್ಲಿ ಮಳೆ ಹೆಚ್ಚಾಗಿ ಬರುತ್ತೆ ಅಂದ್ರೆ ಈ ಧಾರವಾಡ ಇರ್ಬೋದು, ಹಾವೇರಿ ಇರ್ಬೋದು, ಬೆಳಗಾವಿ ಜಿಲ್ಲೆಯ ಕೆಲವು ಭಾಗಗಳಲ್ಲಿ ಇರ್ಬೋದು, ಮತ್ತು ವಾತಾವರಣದೊಳಗೆ ಮಳೆ ಹೆಚ್ಚಾಗಿ ಬರ್ತಕ್ಕಂಥದ್ದು ತುಂತುರು ಯಾವಾಗ್ಲೂ ಜಿಟಿ ಜಿಟಿ ಮಳೆ ಬರ್ತಕ್ಕಂತ ಸಂದರ್ಭದೊಳಗೆ ಮತ್ತು ವಾತಾವರಣದೊಳಗೆ ಹೆಚ್ಚಿನ ಆರ್ದ್ರತೆ ಅಂದ್ರೆ ಹೆಚ್ಚು ಕಡಿಮೆ ಶೇಕಡ 90% ವಾತಾವರಣದೊಳಗೆ ಆರ್ದ್ರತೆ ಹೆಚ್ಚಾಗಿದ್ದಾಗ ಮತ್ತು ಈ ಒಂದು ವಾತಾವರಣ ಬೆಳೆ ಹೂವಾಡುವ ಹಂತದಲ್ಲಿ ಇದ್ದಾಗ ಹೆಚ್ಚಿನ ಪ್ರಮಾಣದಲ್ಲಿ ಇದ್ರೆ ಇದು ಖಂಡಿತ ಈಗ ರೋಗದ ಪ್ರಮಾಣವನ್ನ ಹೆಚ್ಚಿಗೆ ಬರುವುದನ್ನ ನಾವು ನೋಡಬಹುದು. ಮತ್ತೆ ಹತೋಟಿ ಹೆಂಗ್ ಮಾಡ್ಬೇಕು ಅಂತೀರಿ? ಹತೋಟಿನ ಶಿಲೀಂಧ್ರನಾಶಕ ಸಿಂಪರಣೆ ಮಾಡೋದ್ರಿಂದ ಮಾಡಬಹುದು. ಇದನ್ನ ಹತೋಟಿಗಾಗಿ ಪ್ರತಿ ಲೀಟರ್ ನೀರಿಗೆ 1 gram ಕಾರ್ಬನ್ ಡೇಜಿನ್ ಅಥವಾ 1 milliliter ಪ್ರೊಪಿಕೊನಜೋಲ್ ಬೆರೆಸಿ ರೋಗ ಕಂಡ ತಕ್ಷಣ ಮತ್ತು 15 ದಿನಗಳ ಅಂತರದಲ್ಲಿ 2 ಸಿಂಪರಣೆ ಕೈಗೊಳ್ಳುವುದರಿಂದ ಈ ರೋಗದ ತೀವ್ರತೆಯನ್ನ ಸಾಕಷ್ಟು ಪ್ರಮಾಣದಲ್ಲಿ ನಾವು ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ. ಒಳ್ಳೆಯದು ಡಾಕ್ಟರ್ ಪಿ ವಿ ಪಾಟೀಲ್ ಅವರೇ, ತಾವು ಇಲ್ಲಿವರೆಗೆ ಸೋಯಾ ಅವರೇ ಹಾಗೂ ಹತ್ತಿ ಬೆಳೆಯಲ್ಲಿ ಬರ್ತಕ್ಕಂಥ ಪ್ರಮುಖ ರೋಗಗಳು ಏನೇನದಾವು ಮತ್ತು ಅವುಗಳ ನಿರ್ವಹಣೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ರಿ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸೋಯಾ ಅವರೇ ಹಾಗೂ ಹತ್ತಿ ಬೆಳೆಗಳಿಗೆ ಬರುವ ಪ್ರಮುಖ ರೋಗಗಳು ಹಾಗೂ ನಿರ್ವಹಣೆ ಕುರಿತು ಡಾಕ್ಟರ್ ಪಿ ವಿ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ರಾಮೇಶ್ವರ್ ಶಿರಬಡಗಿ. ಈಗ ಸುರೇಬಾನದ ವಿಠಲ್ ಯಮನಪ್ಪ ಕೆರಕಲ್ಮಟ್ಟಿ ಹಾಗೂ ಸಂಗಡಿಗರಿಂದ ಹಂತಿ ಪದಗಳು. ಅತಿಯಾಲದ ಮರುವೆ ಕಿರುವ ಭೂದೇವಿ ಮ್ಯಾಲಿರುವ ಮಾದೇವ ಗಗನ ಗಾಲಿ ತಿರವೂರು ಬುಡಕಿರುವ ಭೂದೇವಿ ಮ್ಯಾಲಿರುವ ಮಾದೇವ ಗಗನದಲ್ಲಿ ಗಾಲಿ ತಿರವೂರು ಗಗನ ಮಾತ ಜಲಸೂದು ಸೊರೆಬಾ